ಪೋಷಕಾಂಶಗಳು ಮತ್ತ ಬೆಳೆಗೆ ಹೋಗಿ ಸಮೃದ್ಧ ಒಂದು ಮಣ್ಣಿನ ಆರೋಗ್ಯ ಉಂಟಾಗ್ತದೆ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೋಬೇಕು. ಈ ವಿಷಯಗಳನ್ನ ಇವತ್ತು ತಿಳಿಸಿಕೊಡುವುದಕ್ಕೆ ಮತ್ತ ಮಾರ್ಗದರ್ಶನ ಮಾಡುವುದಕ್ಕೆ ನಮ್ಮ ಜೊತೆಗೆ ಭೀಮರಾಯನಗುಡಿಯ ಕೃಷಿ ಕಾಲೇಜಿನೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಹಿರೇಮಠ ಅವರು. ನಮಸ್ಕಾರ ಸರ್. ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಈ ಬೆಳೆ ಉಳಿಕೆಗಳಿರ್ತಾವ, ಈ ದಂಟಿರಬಹುದು, ರೌದಿರಬಹುದು ಅಥವಾ ಕುಳೆಗಳಿರಬಹುದು, ಇವುಗಳನ್ನ ಎಲ್ಲೋ ಕೆಲವರು ಅದನ್ನ ಸುಟ್ಟಾಕುವಂತಹ ಒಂದು ಪರಿಪಾಠ ಕೂಡ ಇರ್ತದೆ. ಅದ್ರ ಜೊತೆಗೆ ತಮ್ಮ ಹೊಲದೊಳಗೆ ಏನು ಕಳೆಗಳು ಬೆಳೆದಿರ್ತಾವ, ಅವುಗಳನ್ನ ಎಲ್ಲಿಪ್ಪ ಕೂಲಿಗಳು ಸಿಗುವುದಿಲ್ಲ, ಖರ್ಚು ಹೆಚ್ಚಾಗ್ತದೆ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಸುಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ, ಹುಲ್ಲನ್ನು ಸುಡುವಂತಹ ಒಂದು ಕೆಲಸ ಮಾಡ್ತಾರೆ. ಆದರೂ ಕೂಡ ಕೆಲವರಲ್ಲಿ ಜಾಗೃತಿ ಅದ, ಆದರೂ ನಾವು ಇನ್ನೂ ಹೆಚ್ಚಿನ ಜಾಗೃತಿ ಅವರಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ಈ ಒಂದು ಬೆಳೆಗಳ ಉಳಿಕೆಗಳನ್ನ ಯಾವ ರೀತಿ ನಾವು ಫಲಪ್ರದವಾಗಿ ಬಳಸಿಕೊಳ್ಳಬಹುದು ಮತ್ತೆ ನಮ್ಮ ಕೃಷಿಗೆ ಅದರಿಂದ ಒಂದು ಕಾಯಕಲ್ಪ ಕೊಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮ ಅನುಭವಗಳನ್ನು ಹೇಳ್ತೀರಿ? ಸಸ್ಯಾವಶೇಷಗಳ ಬಳಕೆ, ಅವಶೇಷಗಳು ಭೂಮಿಗೆ ಬೇಕು, ಯಾಕಂದ್ರೆ ಅದು ಆ ಭೂಮಿ ಮೇಲೆ ಒಂದು ಫಲವತ್ತತೆ, ಅದರಲ್ಲಿರ್ತಕ್ಕಂಥ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳು ಹೆಚ್ಚಾಗಬೇಕಂತಂದ್ರೆ ಈ ಎಲ್ಲ ಗುಣಧರ್ಮಗಳು ಆ ಭೂಮಿಯಲ್ಲಿ ಇತ್ತಪ್ಪ ಅಂತಂದ್ರೆ ಅಲ್ಲಿ ಬೆಳೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಬಟ್ ಇನ್ನೊಂದು, ಬಹಳಷ್ಟು ಜನ ನಾನು ರೈತರಲ್ಲಿ ಹೊಲದಲ್ಲಿ ನೋಡಿದಾಗ ಅದನ್ನ ಸುಡುವುದನ್ನು ಬಹಳ ಕಣ್ಣು ಕಾಣ್ತೀವಿ, ಅದು ಮಾಡಬಾರ್ದು. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥದ್ದು ನಿರ್ವಹಣೆ ಅಂತಕ್ಕಂಥದ್ದು ಬರ್ತದೆ, ಅದು ಮಾಡಬೇಕು. ಅದು ಮಾಡದಿದ್ರೆ ಸಸ್ಯಾವಶೇಷಗಳು ಪುನಃ ನಾವು ಭೂಮಿಯಿಂದ ಹೀರ್ಕೊತೀವಿ ಹೊರತು ಭೂಮಿಗೆ ನಾವು ಏನು ಕೊಡೋದಿಲ್ಲ ಅಂತಕ್ಕಂಥದ್ದು ಒಂದು ನನ್ನ ಅನಿಸಿಕೆ. ಈಗ ನಾವು ಏನು ಬೆಳೆಗಳ ತೆನೆಗಳಿರ್ತಾವ, ಕಾಳುಗಳಿರ್ತಾವ, ಅವುಗಳನ್ನು ತಗೊಂಡು ಉಳದಂತದ್ದು ಏನು ಭಾಗ ಇರ್ತದ ಅದನ್ನು ಸಂಪೂರ್ಣವಾಗಿ ಭೂಮಿಗೆ ಒದಗಿಸಬೇಕು. ಅದು ಕಂಪಲ್ಸರಿ ನಾವು ಕೊಡಲೇಬೇಕಾಗತ್ತೆ. ಕೊಡಲಿಲ್ಲ ಅಂತಂದ್ರೆ ಅದು ಮಾಡಕ್ ಸಾಧ್ಯನಿಲ್ಲ. ಯಾಕಂತಂದ್ರೆ ನಾವು ಹಿಂದಿನ ಒಂದು ಪರಂಪರೆಯಿಂದ ಉಳ್ಕೊಬೇಕಾಗತ್ತೆ, ಮೊದಲಿನವರು ಮಾಡ್ತಿದ್ರು. ಈಗ ಸೈನ್ಸ್ ಅನ್ನೋದು ನಾವು ಸ್ವಲ್ಪ ಹಿಡ್ಕೊಂಡು ಹೋಗಬೇಕಾಗತ್ತೆ ಆ ವಿಜ್ಞಾನದೊಂದಿಗೆ. ಈ ವೈಜ್ಞಾನಿಕವಾಗಿ ನಾವು ವಿಚಾರ ಮಾಡಿದೊಳಗ ಅದರೊಳಗೆ ನಾವು ಅನಲೈಸಿಸ್ ಮಾಡ್ತೀವಿ, ಅದರೊಳಗೆ ಯಾವ ಪೋಷಕಾಂಶಗಳದಾವ, ಯಾವ ಇವನ್ನ ನಮಗೂ ಮನುಕುಲಕ್ಕೂ ಬೇಕಾಗತ್ತ ಒಂದು ಒಂದು ಬೆಳವಣಿಗೆಗೆ. ಹಂಗೇನೂ ಕೂಡ ನಾವು ಒಂದು ಉತ್ಪಾದನೆ ಮಾಡಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಒಂದು ಬೆಳವಣಿಗೆ ಏನು ಬೇಕಾಗಿರ್ತದ ಅಂತ ಪೋಷಕಾಂಶಗಳನ್ನ ನಾವು ಒದಗಿಸಬೇಕಾಗಿರ್ತದೆ. ಆ ಅಂಶಗಳನ್ನ ಒದಗಿಸಿದಾಗ ಮಾತ್ರ ನಮ್ಮ ಪೂರಕವಾಗಿರತಕ್ಕಂಥ ಬದುಕು ಈ ಭೂಮಿ ಮೇಲೆ ಬರ್ತದೆ ಅಂತ. ಹೌದು. ಆಮೇಲೆ ಮಣ್ಣಿನ ಒಂದು ಆರೋಗ್ಯ ಏನಿರ್ತದೆ ಅದು ಕೂಡ ಸುಸ್ಥಿರವಾಗಿ ಉಳಿತದೆ. ಹೌದೌದು. ಅದರ ಜೊತೆಗೆ ಏನು ನಮ್ಮ ರೈತರು ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಏನು ಖರ್ಚು ಮಾಡ್ತಾರೆ ಅದನ್ನು ಕೂಡ ಕಡಿಮೆ ಮಾಡುವಂತದ್ದು ಸಾಕಷ್ಟು ಸಾಧ್ಯತೆ ಇದೆ. ಯಾಕಂದ್ರೆ ನಾನು ನನ್ನ ಅನಿಸಿಕೆ ಹೇಳಬೇಕಂತಂದ್ರೆ ಪ್ರಾದೇಶಿಕ ಕೃಷಿ ಸಂಶೋಧನೆ ಕೇಂದ್ರ ಬಿಜಾಪುರದೊಳಗಿದ್ದಾಗ ಒಣ ಬೇಸಾಯ ಯೋಜನೆ ಅಡಿಯಲ್ಲಿ ನಾನು ಒಂದ್ಸಲ ಸಹ ಸಂಶೋಧನೆಗಾಗಿ ವರ್ಕ್ ಮಾಡುವಾಗ ನನ್ನ ಕಣ್ಣಾರೆ ಕಂಡದ್ದು ಹೇಳಬೇಕಾಗತ್ತೆ. ಏನಂತಂದ್ರೆ ಅಲ್ಲಿ ನಾವು ಒಂದು ವರ್ಷ ತೊಗರಿ ಬೆಳೀತಿದ್ದೆವು, ಆಮೇಲೆ ನೆಕ್ಸ್ಟ್ ಮುಂದಿನ ವರ್ಷ ಏನ್ ಬೆಳೀತಿದ್ದೆವು ಅಂದ್ರೆ ಒಂದು ಜೋಳ ಮತ್ತು ಕಡಲೆ ಎರಡು ಅಂತರ ಬೆಳೆ ಪದ್ಧತಿ ಒಳಗೆ ಬೆಳೀತಿದ್ದೆವು. ಮುಂದೆ ಒಂದು ಫಲಿತಾಂಶ ಎಲ್ಲಿಗೆ ಬಂತು ಅಂತಂದ್ರೆ ತೊಗರಿ ಬೆಳೆಯನ್ನು ತಕ್ಕೊಂಡ್ಮೇಲೆ ಅದು ಬಿದ್ದಿರತಕ್ಕಂತ ಸಸ್ಯಾವಶೇಷಗಳನ್ನ ಮುಗ್ಗುಡಿಯುವಂತ ಕೆಲಸ ನಾವು ಮಾಡ್ತಿದ್ವಿ. ಅದು ಏನು ಬುಡಿಚಿರಲಿ ಅಥವಾ ತಪ್ಪಲ ಇರಲಿ ಎಲ್ಲ ಆಳವಾಗಿರ್ತಕ್ಕಂತ ಉಳುಮೆಯನ್ನ ಮಾಡಿ ಅದನ್ನ ಮುಗ್ಗು ಹೊಡೆದು ಬಿಡ್ತಿದ್ವಿ. ಅದು ಮಾಡೋದ್ರಿಂದ ಮುಂದೆ ಏನಾಗ್ತಿತ್ತು ಅಂತಂದ್ರೆ ಒಂದ್ ಸ್ವಲ್ಪ ಸಮಯ ತಗೋತ, ಅದು ಸ್ವಲ್ಪ ಯಾಕಂದ್ರೆ ಕೊಳಿಬೇಕಲ್ಲ, ಕೊಳಿಲಿಕ್ಕೆ ಅದಕ್ಕೆ ಸ್ವಲ್ಪ ಸರಿಯಾಗಿ ತೇವಾಂಶ ಬೇಕು. ಆ ತೇವಾಂಶ ಇದರಿಂದ ಸುಮಾರು ಈಗ ನಾವು ಈಗ ಏನ್ ಮಾಡ್ತೀವಪ್ಪ ಅಂದ್ರೆ ಕಟಾವ್ ಆದ್ಮೇಲೆ ಅದನ್ನ ಮುಗ್ಗು ಹೊಡೆದ್ಮೇಲೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎಲ್ಲ ಕೊಳೆತು ಬಿಡ್ತಿತ್ತು. ಮುಂದೆ ನಾವು ಏನ್ ಮಾಡಿದ್ವಿ ಅಂದ್ರೆ ಜೋಳ ಮತ್ತು ಕಲಲಿನ ಬಿತ್ಕೊಂಡಾಗ ಜೋಳಕ್ಕೆ ಸಾರಜನಕ ಕೊಡದಲ್ಲೇಬಾರದು ಅಂತಕ್ಕಂಥದ್ದು ಫಲಿತಾಂಶ ನಾವು ಕಾಣುತ್ತೆ. ನೋಡ್ರಿ, ಮತ್ತೆ ನೂರಕ್ಕೆ ನೂರಾನು ಉಳಿತಲ್ಲ ಸಾರಜನಕ, ಮತ್ತು ಅದಲ್ಲದೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿ ನಾವು ಕಾಣಬಹುದು. ಇದನ್ನೆಲ್ಲ ನಾವು ಲ್ಯಾಬೊರೇಟರಿ ಒಳಗ ಇವೆಲ್ಲ ಅನಲೈಸಿಸ್ ಮಾಡಿದ್ದೇವೆ. ಅಜೋಸ್ಪರ್ಲಮ್, ರೈಜೋಬಿಯಮ್, ಬೇಕಾಗಿರತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ನಾವು ಮಾಹಿತಿಯನ್ನ ಅಡ್ಡಿಲ್ಲ. ಈಗ ಏನು ನೀವು ಹೇಳಿದ್ರಲ್ಲ ಬಹಳ ಒಳ್ಳೆ ವಿಚಾರದ, ಯಾಕಂತಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ರೈತರಿಗೆ ಏನು ರಸಗೊಬ್ಬರಗಳನ್ನ ಅಥವಾ ಏನು ಪೋಷಕಾಂಶ ಇರ್ತದೆ ಅದು ಮಣ್ಣಿನಿಂದ ಸಸಿಗಳಿಗೆ ಕೊಡುವಂತಹ ಒಂದು ಕೆಲಸ ಮಾಡ್ತಾವಲ್ಲ. ಈಗ ಎಷ್ಟು ಪ್ರಮಾಣದೊಳಗೆ ಹೆಚ್ಚಾಯ್ತು ಅನ್ನೋದು ಏನಾದರೂ ನೀವು ಹೇಳೋದಕ್ಕೆ ಸಾಧ್ಯ? ಸುಮಾರು ಶಿಫಾರಸು ಮಾಡಲಾಗಿತ್ತು ಮೊದಲ ಈ ಜೋಳದ ತಗೋತೀನಿ ನಾನು. ಜೋಳಕ್ಕೆ ನಾವು ಒಂದು ಒಂದು ಹೆಕ್ಟರ್ಗೆ 50 ಕೆಜಿ ಅಂತ ನಾವು ರೆಕಮೆಂಡೇಶನ್ ಕೊಡ್ತೀವಿ. 50 ಕೆಜಿ ಒಂದು ಹೆಕ್ಟರ್ಗೆ ಉಪಯೋಗ ಮಾಡ್ರಿ ಅಂತ ಹೇಳಿ. ಆ 50 ಕೆಜಿ ಉಪಯೋಗ ಮಾಡೋದೇ ಬೇಡ ಅಂತಕ್ಕಂಥ ಫಲಿತಾಂಶ ಬೇಕು. ಅಂದ್ರೆ ನೀವು ಪರ್ಸೆಂಟೇಜ್ ಅಥವಾ ಅಂದ್ರೆ ಈಗ ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ 100ಕ್ಕೆ 100 ಖರ್ಚು ಮಾಡ್ತಾ ಇದ್ವಿ, ಅದು ಸಂಪೂರ್ಣವಾಗಿ ಉಳಿತು. ಉಳಿತು ಒಂದು ಒಂದು ಆಮೇಲೆ ಭೂಮಿಯೊಳಗೆ ಏನು ಜೀವಾಣುಗಳ ಸಂಖ್ಯೆ ಏನಿದೆ ಹೆಚ್ಚಾಗುತ್ತೆ, ಎಷ್ಟು ಟೈಮ್ ಹೆಚ್ಚಾಗ್ಯದ ಅನ್ನೋದ್ರ ಬಗ್ಗೆ, ಎಷ್ಟು ಪಟ್ಟು ಹೆಚ್ಚಾಯ್ತು ಅಂತ ಹೇಳಿ ಅವರು ಅಂದ್ರೆ. ಈಗ ಏನಾಗುತ್ತಂದ್ರಿ, ಮೈಕ್ರೋಸ್ ಬಗ್ಗೆ ನಾವು ಮಾತಾಡಬೇಕಂದ್ರ ಅದು ಕೌಂಟ್ ಮಾಡಕ್ಕಾಗಲ್ಲ. ಅದು ನಮ್ದೇ ಆಗಿರ್ತಕ್ಕಂಥದ್ದು ಒಂದು ಮೈಕ್ರೋಬಯಾಲಜಿಸ್ಟ್ ಅವರೊಂದು ಫಲಿತಾಂಶವನ್ನು ಕೊಡ್ತಾರೆ. ಇಷ್ಟು ಮಣ್ಣು ತಗೊಂಡ್ರೆ ಅದರೊಳಗೆ ಇಷ್ಟು ಪ್ರಮಾಣದೊಳಗೆ ಸಂಖ್ಯೆ ಇರ್ತದೆ. ಅಡ್ಡಿ ಇಲ್ಲ ಅಂದ್ರ ನಿಮ್ಮ ಒಂದು ಲೆಕ್ಕದ ಪ್ರಕಾರ, ಯಾಕಂತಂದ್ರೆ ನೀವು ನೂರಕ್ಕೆ ನೂರು ಉಳಿಸಿದ್ರೆ ಅಲ್ಲಿ ಗೊಬ್ಬರ ಅಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ಏನು ಏನು ಸೂಕ್ಷ್ಮಾಣು ಜೀವಿಗಳ ನಮ್ಮ ರೈತರಿಗೆ ಬೇಕಾದಂತದ್ದು ಅವು ಹೆಚ್ಚಿಗಾದಂತಹದ್ದು ಪರಿಸರ ನೀವು ಅಲ್ಲಿ ನೋಡಿ. ಅದು ಅದನ್ನು ಕಂಡೀವಿ ಸರ್. ಆಮೇಲೆ ನಾವು ಹಾಕ್ತಕ್ಕಂಥ ರಾಸಾಯನಿಕ ಗೊಬ್ಬರ ಪ್ರಮಾಣವನ್ನು ಕೂಡ ಟೋಟಲಿ ನಿಲ್ಲದು, ಇದು ಬಹಳ ಮುಖ್ಯ. ನಾವು ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ ಅಂತಂದ್ರೆ ಮತ್ತೆ ಅವು ಸೂಕ್ಷ್ಮಾಣು ಜೀವಿಗಳಿಗಾಗ್ಲಿ ಅಥವಾ ನಮ್ಮ ರೈತ ಮಿತ್ರ ಕೀಟಗಳಿರ್ಬೋದು ಅವಕ್ಕೆ ಬಹಳಷ್ಟು ಅನುಕೂಲ ಆಗಿ ಒಂದು ಒಳ್ಳೆಯ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದೆ ಮತ್ತೆ ಮಣ್ಣಿನ ಆರೋಗ್ಯ ಕೂಡ ಸುಸ್ಥಿರವಾಗಿ ನಿರಂತರ ಕೃಷಿ, ಸುಸ್ಥಿರವಾಗಿರತಕ್ಕಂಥ ಕೃಷಿ, ಅಲ್ಲಿ ನಾವು ಫಲವತ್ತತೆಯನ್ನು ಕಾಪಾಡಿಕೊಂಡು ಬರಬೇಕಾಗಿರ್ತಕ್ಕಂಥ ಕೃಷಿ ಎಲ್ಲವನ್ನು ನಾವು ಇಲ್ಲಿ ಕಾಣಿಕೊಳ್ಳಬೇಕಂತ ವಿಷಯ ಇಲ್ಲಿದೆ. ಬರೋಬ್ರಿ, ಈಗ ನಾವು ಸಸ್ಯಾವಶೇಷಗಳ ಬಳಕೆ ಅಂತಂದಾಗ ನಾವು ಏನ್ ಬೆಳಿತೀವಿ ಅದರ ಕಾಳುಗಳನ್ನು ತಕ್ಕೊಂಡು ಉಳಿದದನ್ನು ನಾವು ಮುಗಿ ಹೊಡೆಯುವಂತಹ ಏನೇನ್ ಮಾಡಬಹುದು ಅಂತೀರಿ? ಹೆಂಗೆ ಮಾಡಬಹುದು? ಈಗ ಜೋಳದ ದಂಟ ಇರ್ತದ, ತೊಗರಿ ಕಟ್ಟಿಗೆ ಇರ್ತದ, ಹತ್ತಿ ಕಟ್ಟಿಗೆ ಇರ್ತದ, ಇಂಥವ್ ಏನೇನ್ ಇರ್ತಾವಲ್ಲ, ಆಮೇಲೆ ಶೇಂಗಾದ್ದು ಬೆಳೆ ಹುಡುಕಿಗಳು ಯಾವ ರೀತಿ ನಾವು ಹೊಲಕ್ಕೆ ಸೇರಿಸಬಹುದು ಅಂತ. ಈಗ ಏನಾಗುತ್ತಂದ್ರ, ಈಗ ಶೇಂಗಾದ್ದು ಪಳಿವಳಿಕೆಗಳು ಯಾವಾಗಲೂ ದನಕರುಗಳಿಗೆ ಹಾಕ್ತಕ್ಕಂಥ ವಿಷಯ ಇಲ್ಲಿ ಬರ್ತದೆ. ಎರಡು ರೀತಿ ವಿಚಾರ ಮಾಡೋದು, ಯಾವ ದನಕರುಗಳಿಗೆ ಹಾಕ್ತಕ್ಕಂಥದ್ದು ಏನ್ ಅಲ್ಲಿ ಇರ್ತದ ಅದನ್ನ ಬಿಟ್ಟು ಉಳಿದದ್ದೆಲ್ಲ ಬರೋಬ್ರಿ, ಅದನ್ನ ಮೇವನ್ನ ಯಾವ್ದು ಉಪಯೋಗ ಮಾಡ್ತೀವಿ ಅದನ್ನ ಬಿಡೋಣ. ಉಳಿದೆಲ್ಲ ನಾವು ಭೂಮಿಗೆ ಅದು ಸೇರಿಸಲಿಕ್ಕೆ ಅಥವಾ ಭೂಮಿ ಒಳಗೆ ಒದಗಿಸಲಿಕ್ಕೆ ಏನ್ ನಿರ್ವಹಣೆಗಳದಾವ ಅಂತವನ್ನ ನಿಮ್ಮ ಏನೋ ಕ್ಷೇತ್ರದಲ್ಲಿ ಹಿಂಗ ತಿಳಕ್ ಬರಲ್ಲ ನಾವು, ಯಾಕೆ ಕೆಲವೊಬ್ಬ ವರ್ಮಿ ಕಾಂಪೋಸ್ಟಿಂಗ್ ತಿಳ್ತೀವಿ, ಇಲ್ಲ ನಮ್ಗೆ ಮಾಡಕ್ ಆಗೋದಲ್ರಿ ಅಂತಾರೆ ಕೆಲವೊಬ್ರು. ನಿಮ್ಮ ಕ್ಷೇತ್ರದೊಳಗ ಯಾವ ರೀತಿಯಾಗಿರತಕ್ಕಂತ ಅನುಕೂಲಗಳದಾವ ಅಂತ ಅನುಕೂಲಗಳನ್ನ ಅಳವಡಿಸಿಕೊಂಡು ಅದನ್ನ ಚೆಲ್ಲೆಪಿಲ್ಲೆಯಾಗಿ ಸುಡಲಾರದನೆ ಒಂದು ನಿಗದಿತ ಆಗಿರತಕ್ಕಂತ ಒಂದು ಸ್ಥಳದಲ್ಲಿ ಹಾಕಿ ಬರೀದು ಮಾಡಿ ವಿಜ್ಞಾನಿಗಳ ಸಲಹೆ ತಗೊಂಡು ಅದನ್ನ ಸ್ವಲ್ಪ ಡಿಕಾಂಪೋಸ್ ಅಂದ್ರೆ ಅದು ಕೊಳ್ಳಲಿಕ್ಕೆ ಅದು ಕೊಳೆಯಲಿಕ್ಕೆ ಒಂದು ಅನುಕೂಲ ಕೊಟ್ಟು ಅದನ್ನ ತಂದು ನಿಮ್ಮ ಪುನಃ ನಮ್ಮ ಹೊಲಕ್ಕೆ ನಾವು ಹಾಕಿದ್ರೆ ಒಳ್ಳೇದಾಗ್ತದ ಅಂತ ನಂದು ವಿಷಯ. ಒಂದು ಕಡೆ ಸಸ್ಯಾವಶೇಷಗಳನ್ನ ಕೂಡಿಸಿ ಅವನ್ನ ಕಳಿಸುವಂತ ವ್ಯವಸ್ಥೆ ಒಂದು ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಈಗ ನೇರವಾಗಿ ನಾವು ನಮ್ಮ ಹೊಲದೊಳಗನೆ ಅದನ್ನ ಒಂದು ನೇಗಿಲ ಹೊಡೆದು ಆಳವಾಗಿ ಒಂದು ಉಳುಮೆ ಮಾಡಿ ನೇಗಿಲ ಹೊಡೆದು ರೋಟೋವೇಟರ್ ಹೊಡೆದು ನಮ್ಮ ಹೊಲದೊಳಗೆ ಸೇರಿಸ್ತೀವಿ ಅನ್ನುವಂಥದ್ದು. ಈಗ ಹೊಲದೊಳಗೆ ಹಂಗೆ ಸೇರಿಸಬೇಕಾದ್ರೆ ಯಾವ್ದಾದ್ರು ಜೀವಾಣುಗಳನ್ನ ಅಲ್ಲಿ ನಾವು ಬಿಡಬೇಕಾಗ್ತದ? ಅವನು ಕೂಡ ನಾವು ಉಪಯೋಗ ಮಾಡ್ಕೋಬೇಕು. ಅಲ್ಲಿ ಏನಾದ್ರೆ ಕೆಲವೊಂದಷ್ಟು ಜೀವಾಣುಗಳನ್ನ ನಾವು ಹಾಕೋದ್ರಿಂದ ಅದು ಆದಷ್ಟು ಕೊಳಿಲಿಕ್ಕೆ ಬಹಳಷ್ಟು ಜಲ್ದಿ ಕೊಳೆಯುವಂಗ್ ಮಾಡ್ತಾವ. ಆದ್ರೆ ಒಂದು ಏನಂದ್ರ ಅಲ್ಲಿ ನಾವು ಸ್ವಲ್ಪ ಅದ್ರೊಳಗೆ ಅಲ್ಲಿ ಸ್ವಲ್ಪ ತೇವಾಂಶ ಇರೋದನ್ನ ಗಮನಿಸಬೇಕು. ಅದೇ ಒಂದು ಸ್ವಲ್ಪ ರೈತರ ಸಮಸ್ಯೆ ಬಹಳ ಮುಖ್ಯ. ಅದಕ್ಕೆ ನಾವೇನತ್ತಿ ಇದು ಆಗ್ಲಿಲ್ಲ ಅಂತಂದ್ರ ನೀವೇನೋ ತಟ್ಟಿ ಕೂಡಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಏನೋ ಬಾಂಗಿ ಹತ್ರ ಅಥವಾ ನಳ ಇತ್ತು ಅಥವಾ ನೀರೆಲ್ಲಿ ಸಿಗ್ತಿತ್ತು ಅಂತಲ್ಲಿ ನೀವು ಸಂಗ್ರಹ ಮಾಡಿ ಅದನ್ನು ಸರಿಯಾಗಿ ಅಲ್ಲಿ ಕೊಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಾವು ಸಿಚುವೇಶನ್ ತಕ್ಕಂಗೆ ಮಾತಾಡಬೇಕಾಗತ್ತೆ. ಈಗ ಒಣ ಬೇಸಾಯದೊಳಗ ಅಲ್ಲಿ ಹೋದಾಗ ಮತ್ತೆ ಅಲ್ಲಿ ನಮ್ದು ಹೆಂಗ್ ರೀ ನಮ್ದು ಎಲ್ಲ ಒಣ ತೇವಾಂಶ ಇಲ್ಲ ಅಂತಂದಾಗ ಅದು ಮತ್ ನಮಗೆ ಪ್ರಶ್ನೆ ಕುಂದು ಬಿಡ್ತದೆ. ಅಂದ್ರೆ ಒಂದ್ ಸ್ವಲ್ಪ ಹಸಿ ವಾತಾವರಣ ಬೇಕಾಗ್ತದೆ, ಹಸಿ ವಾತಾವರಣ ಯಾಕಂದ್ರೆ ಜೀವಾಣುಗಳು ಬೆಳೀಬೇಕು ಅಂತಂದ್ರೆ ನೀರ್ ಬೇಕಾಗ್ತದೆ, ಅವುಗಳಿಗೂ ಕೂಡ ನೀರ್ ಬೇಕು, ನಮಗೆ ನೀರ್ ಬೇಕಾಗ್ತದೆ. ಹೌದು, ಹಂಗ ಅವುಗಳಿಗೂ ನೀರ್ ಬೇಕು ಮತ್ತು ಒಂದು ಹದವಾದಂತಹ ಒಂದು ವಾತಾವರಣ ಅಲ್ಲಿ ಬೇಕು. ಅದಕ್ಕೆ ಒಂದು ತಿಪ್ಪೆಗುಂಡಿಯನ್ನ ಬೇರೆ ಮಾಡ್ಕೋಬೇಕು, ಮಾಡಿಕೊಂಡು ಅಲ್ಲಿ ಒಂದು ಗೊಬ್ಬರ ತಯಾರು ಮಾಡುವಂತದ್ದಾಗ್ಲಿ ಅಥವಾ ಎರೆ ಗೊಬ್ಬರ ತಯಾರು ಮಾಡ್ಕೊಳ್ಳುವಂತದ್ದಾಗ್ಲಿ ಇದು ನಮ್ಮ ಎಲ್ಲಾ ರೈತ ಬಾಂಧವರು ಮಾಡ್ಕೊಳ್ಬೇಕಾಗುತ್ತೆ. ಈಗ ಏನಾಗ ಸರ್, ನಾವು ಸಿಚುವೇಶನ್ ಈಗ ಈ ನನ್ನದೇ ಒಂದು ವಿಷಯ ತಗೊಂಡಾಗ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಎಸ್ ಹಳಪೇಟಿ ಅವರ ಸಲಹೆ ಮೇರೆಗೆ ನಾನು ಅವರೊಬ್ಬರ ವಿದ್ಯಾರ್ಥಿಯಾಗಿ ಒಂದು ಬ್ರೌನ್ ಮೆನ್ಯೂರಿಂಗ್ ಅಂತಕ್ಕಂಥದ್ದು ಒಂದು ಸಂಸ್ಥೆ. ಬ್ರೌನ್ ಅಂದ್ರೇನು, ಇದೇನು ಬ್ರೌನ್ ಮೆನ್ಯೂರಿಂಗ್? ಕಂದು ಗೊಬ್ಬರ. ಏನ್ ಕಂದು ಗೊಬ್ಬರ? ಅದು ಏನಲ್ಲ, ನಾವೇನ್ ಅದನ್ನ ಯಾವ ರೀತಿ ಬಳಸ್ತೀವಲ್ಲ ಅದಕ್ಕೊಂದು ಹೆಸರಿಟ್ಟದಷ್ಟೇ. ಅದು ಏನಾಗತ್ತೆ ಸರ್, ನಾವು ಈಗ ಮೆಕ್ಕೆಜೋಳದೊಳಗ ನಮ್ಮಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲೇ ಮಾತಾಡ್ಬಿಡ್ತೀನಿ, ಮೆಕ್ಕೆಜೋಳ ಆದ್ಮೇಲೆ ಎರಡನೇ ಬೆಳೆಯನ್ನ ಕಡಲೆ ಅಥವಾ ಗೋಧಿ ಅಂತಕ್ಕಂಥದ್ದು ಬೆಳ್ಕೋಬೇಕಾಗಿತ್ತಂದ್ರೆ ಇದು ಮೆಕ್ಕೆಜೋಳ ಬೆಳೆದ ಮೇಲೆ, ಯಾಕಂದ್ರೆ ಈಸಿ ಎಕ್ಸಾಸ್ಟಿವ್ ಕ್ರಾಪ್ ಅಂತ ಹೇಳ್ತೀವಿ, ಅದು ಬಹಳಷ್ಟು ಪೋಷಕಾಂಶಗಳನ್ನು ಹೀರ್ಕೊಂಡಿರ್ತದೆ. ಅದಕ್ಕ ಮುಂದಿನದಕ್ಕ ಸ್ವಲ್ಪ ಫಲವತ್ತತೆ ಇರಲಿ ಆ ಮಣ್ಣಿನೊಳಗ ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ ಬ್ರೌನ್ ಮ್ಯಾನ್ಯೂರಿಂಗ್, ಈ ಗ್ರೀನ್ ಮ್ಯಾನ್ಯೂರಿಂಗ್ ಅಂತ ಹೇಳ್ತೀವಿ, ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ. ಕಂದು ಗೊಬ್ಬರ ಹೆಂಗ್ ಮಾಡ್ಬೇಕು, ಗ್ರೀನ್ ಮ್ಯಾನ್ಯೂರಿಂಗ್ ಅಂದ್ರೆ ಹಸಿರೆಲೆ ಗೊಬ್ಬರ ಹೆಂಗ್ ಮಾಡ್ಬೇಕು, ಹಸಿರೆಲೆ ಗೊಬ್ಬರ ಕಿತ್ಕೆ ಹಾಕ್ತಿರಿ, ಕಿತ್ಲಾಗ ಕಾರ್ಮಿಕರ ಸಿಗಲಿಲ್ಲ ಅಂದ್ರ ಇದು ರೈತರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ತಿಳ್ಕೊಂಡು ನಮ್ಮ ವಿಚಾರದೊಳಗೆ ಒಂದು ವಿಷಯವನ್ನ ಇದನ್ನ ಒತ್ತಟ್ಟಿಟ್ಟು ನಾವು ಬ್ರೌನ್ ಮ್ಯಾನ್ಯೂರಿಂಗ್ ಇದ್ದಂತದಲ್ಲೇ ಈಗ ನಾವು 3 ಫೀಟ್ ಅಂತರದೊಳಗೆ ಬೆಳೆದಿರ್ತೀವಲ್ಲ ಅದರ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥದ್ದು. ಈಗ ನಾವು ಅಲ್ಲಿದ್ದೊಳಗೆ ತಗೊಂಡಿದ್ದು ಒಂದು ದಹಿಂಚ ಅಂತ ತಗೊಂಡಿವಿ ಸರ್, ಇನ್ನೊಂದು ಸೆಣಬು, ಆಮೇಲೆ ಇನ್ನೊಂದು ಕೋಪಿ ಅಲಸಂದೆ ಒಂದು ತಗೊಂಡು ಆಮೇಲೆ ಸಿಂಪರಣೆ ಮಾಡಿದೆವು. ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅಂತೇಳಿ ಅಂದ್ರೆ ಕಳೆನಾಶಕವನ್ನು ಸಿಂಪರಣೆ ಮಾಡಿದ್ವಿ. ಕಳೆನಾಶಕ ಸಿಂಪರಣೆ ಮಾಡಿದ್ವಿ ಅಂದ್ರೆ ಇಲ್ಲಿ 2 ರೀತಿ ಉಪಯೋಗ ಇರಬೇಕು. ಒಂದು ಹಸಿರೆಲೆ ಗೊಬ್ಬರ ಆಗಿರಬೇಕು ಅಂದ್ರೆ ಕ್ರಾಪ್ ರೆಸಿಡ್ಯೂ ಅಥವಾ ಸಸ್ಯಾವಶೇಷಗಳು ಭೂಮಿಗೆ ದೊರಕಿರಬೇಕು. ಒಂದು ಎರಡನೇದ್ದು ನಮ್ದು ಕಳೆ ನಿಯಂತ್ರಣ ಆಗಿರಬೇಕು. ಮೂರನೇದ್ದು ಮುಂದಿನ ಬೆಳೆಗೆ ಫಲವತ್ತತೆ ಇರಬೇಕು. ಅದಕ್ಕೆ ನಮ್ಮ ಅಚ್ಚುಕಟ್ಟು ಪ್ರದೇಶದೊಳಗೆ ನಾವ್ ಏನ್ ಹೇಳ್ತೀವಪ್ಪ ಅಂತಂದ್ರೆ ಭತ್ತ ಬಿಡ್ರಿ, ಮೆಕ್ಕೆಜೋಳ, ಕಡಲೆ ಇಂಥವ್ ಬರ್ರಿ ಅಂದ್ರ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಇದೊಂದು ಪರ್ಯಾಯ ಬೆಳೆ ಪದ್ಧತಿ ಅಂತ ಅನ್ಲಿಕ್ಕೆ ಇದೊಂದು ಸಲಹೆ ಸೂಚಕವಾಗಿ ಅಲ್ಲಿ ನಾವು ಮಾಡಿರತಕ್ಕಂತ ಸಂಶೋಧನೆ. ಈಗ ನೀವೇನು ಈ ದೆಂಚ ಬೆಳೆದ್ರಿ, ಸೆಣಬು ಬೆಳೆದ್ರಿ, ಅದರ ಮೇಲೆ ಒಂದು ಔಷಧವನ್ನ ಸಿಂಪರಣೆ ಮಾಡಿದ್ರಿ, ಸಿಂಪರಣೆ ಮಾಡಿದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಹೌದು, ಅದನ್ನೇ ನೀವು ಹೊಲಕ್ಕೆ ಕೊಡಬೇಕು. ಅದಕ್ಕೆ ಅದು ಅಲ್ಲೇ ಉಳಿಲಿ ನಿಮ್ ಜೊತೆ. ಅದು ಏನಾಗುತ್ತದೆ ಸರ್ ಅಲ್ಲಿ ಇನ್ನೊಂದು ಅಂದ್ರೆ ಆ ದ್ವಿದಳ ಧಾನ್ಯ ಭೂಮಿಗೆ ಸೇರಿಸುವುದು ಅಲ್ಲದೇ ಅಲ್ಲಿ ಮಾಡತಕ್ಕಂಥದ್ದು ಇನ್ನೊಂದು ಒಂದು ಬೇಸಾಯ ಪದ್ಧತಿ ಅಂದ್ರೆ ಕಳೆ ನಿಯಂತ್ರಣ ಅಂತ ಹೇಳ್ತೀವಿ ನಾವು. ಆ ಕಳೆ ನಿಯಂತ್ರಣ ಮಾಡ್ಬಿಡ್ತೀವಿ ಅಂದ್ರೆ ಕಳೆಗಳು ಸಹಿತ ಪೋಷಕಾಂಶಗಳನ್ನು ಒದಗಿಸಬಹುದು. ಎಲ್ಲೆಲ್ಲಿ ಕಳೆನಾಶಕ ಉಪಯೋಗ ಮಾಡ್ತೀರಿ ಅವು ಸುಟ್ಟು ಮತ್ತೆ ಅದೇ ರೀತಿ ಅದಕ್ಕೆ ಸಸ್ಯಾವಶೇಷಗಳ ಬಳಕೆ ಕೃಷಿಯಲ್ಲಿ. ಅಂದ್ರೆ ಒಂದು ಡಾಕ್ಟರ್ ಇಲ್ಲಿ ನನಗೆ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ನೀವೇನು ಔಷಧಗಳನ್ನು ಬಳಸ್ತಾ ಇದ್ದೀರಿ, ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀರಿ, ಅದರಿಂದ ಏನ್ ತೊಂದರೆ ಆಗುದಿಲ್ಲ ಅಂತೀರಿ? ಹೌದು, ಅದನ್ನು ಕೂಡ ನಾವು ಅನಲೈಸಿಸ್ ಮಾಡಿದೀವಿ. ಬಟ್ ಏನಾಗುತ್ತೆ, ನಾನು ಮೊದಲು ಇದಕ್ಕಿಂತ ಪೂರ್ವದಲ್ಲಿ ನಿಮಗೊಂದು ಹೇಳಿದ್ನ, ಸಾಂದರ್ಭಿಕವಾಗಿ ಕೃಷಿಯನ್ನು ಮಾಡಬೇಕಾಗತ್ತ. ಎಲ್ಲಿ ಸಮಸ್ಯೆದ ಆಳುಗಳು ಸಿಗಲ್ಲಪ್ಪ ಅಂತ ಸಂದರ್ಭದೊಳಗ ಕೆಲವೊಂದು ಸಂದಿಗ್ಧ ಹಂತದಲ್ಲಿ ನಾವು ಈಗ ನಮಗೆ ನಾವು ಒಬ್ಬರೇ ಇದೀವಿ ನಮಗೆ ಇಷ್ಟೆಲ್ಲ ಆಗಂಗಿಲ್ಲ, ಕಳೆನಾಶಕ ಹೊಡಿಬೇಕು. ಹೌದು, ನಮ್ಮ ವಿಚಾರದೊಳಗೆ ಇತ್ತು ರೈತರಿಗೆ ಸಮಸ್ಯೆ ಆಗಬಾರ್ದು ಆ ಉದ್ದೇಶ ಇಟ್ಟುಕೊಂಡು ಸಂಶೋಧನೆ ಮಾಡಿರ್ತೀನಿ. ಇದರಿಂದ ಹಾನಿ ಅದೋ ಇಲ್ಲೋ ಅಂತಕ್ಕಂಥದ್ದು ಕಂಡುಕೊಳ್ಳಿಕ್ಕೆ ಮತ್ತೊಂದು ಬೇರೆ ಬದಲಾವಣೆಯನ್ನು ಕಂಡುಕೊಳ್ಳೋಣ. ಸಾಮಾನ್ಯವಾಗಿ ಈಗೇನು ಇದು ದೆಂಚ ಆಗ್ಲಿ ಅಥವಾ ಸಣಬಾಗ್ಲಿ ಸುಮಾರು 40 ದಿವಸದ ಒಂದು ನೇಗಿಲ ಹಾಯಿಸಿ ಮುಗ್ಗು ಹೊಡೆದ್ಬಿಟ್ರೆ ಮಣ್ಣಿನೊಳಗೆ ಸೇರ್ತದೆ, ಬಹಳ ಒಳ್ಳೆ ಗೊಬ್ಬರ ಆಗ್ತದೆ. ಇದು ಸರಳವಾಗಿ ಮಾಡುವಂತಹ ಒಂದು ಕೆಲಸ. ಇಂಥವನ್ನ ನಮ್ಮ ರೈತರು ಮಾಡಬೇಕು. ಈಗ ಸೆಣಬಾಗ್ಲಿ ದೆಂಚ ಆಗಲಿ ಈಗ ಮತ್ತೆ ಬೇರೆ ಬೀಜಗಳು ಹಸಿರೆಲೆ ಗೊಬ್ಬರದ ಬೀಜಗಳು ಅವು ಲಭ್ಯತೆ ಹೆಂಗಂತೀರಿ, ಎಲ್ಲಿ ಸಿಗ್ತಾವ? ಲಭ್ಯತೆ ಅಂತಂದ್ರ ನಾವು ರೈತರೇ ತಾವೇ ಪ್ರೊಡ್ಯೂಸ್ ಇದನ್ನ ಬೆಳವಣಿಗೆ ಮಾಡ್ಕೋಬೇಕು ಒಂದು, ಇಲ್ಲಾಂತಂದ್ರ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಬೆಳೀತಿರ್ತಾರೆ, ಸಿಗ್ತಾವ. ಈಗ ಏನದಪ್ಪ ಅಂತಂದ್ರ ರೈತ ಸಂಪರ್ಕ ಈಗ ದೆಂಚ ಅಂತಕ್ಕಂಥದ್ದು ಈಗಾಗಲೇ ರೈತರೆಲ್ಲ ಪ್ರಾಕ್ಟೀಸ್ ಮಾಡಕತ್ತಾರಲ್ಲ ಸಿರುಗುಪ್ಪ ಗಂಗಾವತಿ ಅಲ್ಲೆಲ್ಲ ಹೋದಾಗ ಅವ್ರ ಏನ್ ಮಾಡಿಬಿಡ್ತಾರಪ್ಪ ಅಂತಂದ್ರ ಈ ಕೆನಲ್ ನೀರ್ ಬರೋದಕ್ಕಿಂತ ಮೊದಲು ನೀರೆಲ್ಲ ಹರಡಿ ಮೇಲೆ ದೆಂಚೆ ಬೆಳೆದು ಆಮೇಲೆ ಮೂಗ್ ಹೊಡಿತಾರ, ಮೂಗ್ ಹೊಡೆದು ಆಮೇಲೆ ಅವ್ರೇನದ ಭತ್ತವನ್ನ ನಾಟಿ ಮಾಡುವುದಂತಕ್ಕಂಥದ್ದು ನಾವು ಕಂಡುಕೊಡ್ತೇವೆ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಇದೆ, ಇದು ಮಾಡೋದ್ರಿಂದ ನಮ್ಗೆ ಫಲವತ್ತತೆ ಅದ ರೈತರಿಗೆ ಗುರುತಾಗತ್ತದೆ. ಸೊ ಅದೇ ರೀತಿ ಅದೇ ಒಂದು ನಾವು ಥೀಮ್ ಅನ್ನು ಇಟ್ಟುಕೊಂಡು ನಾವು ಇಲ್ಲಿ ಒಂದು ಸಂಶೋಧನವನ್ನ ಮಾಡಿದ್ರೆ ಅಡ್ಡಿಯಿಲ್ಲ. ಅಂದ್ರೆ ಸಾಕಷ್ಟು ವಿಚಾರಗಳು ನಮ್ಮ ರೈತರು ತಿಳ್ಕೊಬೇಕು. ಈ ಬೆಳೆ ಉಳಿಕೆಗಳನ್ನ ಆದಷ್ಟು ನಾವು ನಮ್ಮ ಹೊಲದೊಳಗೆ ಕರಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಈ ಒಂದು ಕೆಲಸದೊಳಗೆ ಯಾವ ಮಷಿನ್ಗಳು ಉಪಯೋಗ ಆಗ್ತಾವ ಅಂತೀರಿ? ಬಹಳ ಒಳ್ಳೆ ಮಷಿನ್ಗಳು ಉಪಯೋಗ ಆಗುವಂತದ್ದು, ಕೆಲವೊಮ್ಮೆ ಕೂಲಿ ಆಳುಗಳು ಸಿಗಂಗಿಲ್ಲ. ಈಗ ಬಾಡಿಗೆ ಆಧಾರದ ಮೇಲೆ ಒಂದು ಮಷಿನ್ ತಂದು ಹೌದಪ್ಪ ನಾವು ಇದರಿಂದ, ಯಾಕಂದ್ರೆ ಸಾಕಷ್ಟು ದೊಡ್ಡ ಈಗ 1 ಎಕರೆ ಬೇಡ, ಸಣ್ಣ ರೈತರು ಇರ್ತಾರೆ 20-30 ಎಕರೆ 50 ಎಕರೆ ಗಟ್ಟಲೆ ಇರುವಂತವ್ರು, ಒಂದು ಮಷಿನೇ ಬೇಕಾಗ್ತದ ಅವ್ರಿಗೆ ದೊಡ್ಡ ಮಷಿನ್. ಸರ್, ನೀವು ಕೇಳಿದ್ ಬಹಳ ಒಳ್ಳೆ ಪ್ರಶ್ನೆ. ಇದು ನಾವು ಪ್ರಾಕ್ಟೀಸ್ ಮಾಡಿವಿ. ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಬಿಜಾಪುರದಲ್ಲಿ ಇದು ಪ್ರಾಕ್ಟೀಸ್ ಆಗಿಬಿಟ್ಟದ. ಬಹಳಷ್ಟು ಜನ ರೈತರು ರೋಟೋವೇಟರ್ ಅಂತ ಒಂದು ಬಹಳ ಸಮಂಜಸವಾಗಿರತಕ್ಕಂಥದ್ದು ಒಂದು ಮಷಿನ್ ಇದೆ. ಅದನ್ನ ನಾವು ಬಿತ್ತನೆ ಮಾಡಿ ಆಮೇಲೆ ಮುಂದೆ 45ಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಅದು ಹೂವ ಒಂದು 50% ಅಲ್ಲಲ್ಲೇ ಹೂವು ಕಂಡಾಗ ನಾವು ಮುಗ್ಗು ಹೊಡ್ರಿ ಅಂತ ಸಲಹೆಗಳನ್ನ ಕೊಡ್ತೀವಿ. ಆ ರೀತಿ ಅವರು ರೋಟೋವೇಟರ್ ಮುಖಾಂತರ ಹಾಕೋಬಹುದು. ಯಾವುದೇ ಇರಲಿ, ಈಗ ನಾವು ನೀರಿಗೆ ತಗೊಂಡ್ರು ಕೂಡ ಅದು ಭೂಮಿ ಒಳಗೆ ಸೇರ್ತಕ್ಕಂತ ಒಂದು ಏನೋ ಅವಕಾಶವನ್ನ ಕೊಡಬೇಕು. ಅಂತ ಮಷಿನ್ಗಳನ್ನು ಉಪಯೋಗ ಮಾಡಬೇಕು. ಅದಕ್ಕಿಂತ ರೀತಿ ಇರಂಗಿಲ್ಲ. ನಾವು ಮಾಡ್ಕೊಂಡಿದ್ದು ರೋಟೋವೇಟರ್ ಈಗ ಒಳ್ಳೆ ಬೆಸ್ಟ್ ಒಂದು ಮಷೀನ್ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ತಮ್ಮ ನೇಗಿಲನ್ನು ಕೂಡ ನೇಗಿಲಿಂದು ಕೂಡ ಉಪಯೋಗ ಮಾಡ್ತಾರೆ. ಅದೇ ನಮ್ಗೆ ನಿಮ್ ತೊಗರಿದೊಂದು ಎಕ್ಸಾಂಪಲ್ ಕೊಟ್ಟನಿ ಸರ್. ಹೌದು, ಅದು ಬಹಳ ಸಮಂಜಸವಾಗಿರ್ತಕ್ಕಂಥದ್ದು. ಬೆಳೆ ಉಳಿಕೆಗಳನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು ಒಂದು, ಆಮೇಲೆ ಅದ್ರ ಜೊತೆಗೇನೆ ಈ ಏನು ನಾವು ಸುಡುವಂತ ಒಂದು ಕೆಲಸ ಏನ್ ಮಾಡ್ತಾ ಇದ್ದ ಅದರಿಂದ ಏನು ಎಷ್ಟು ಪ್ರಮಾಣದ ನುಕ್ಸಾನ ಆಗ್ತದೆ ಅಂತಿದ್ದೀರಿ? ಈಗ ಸುಡೋದ್ರಿಂದ ಸರ್ ಅಲ್ಲಿ ಏನಾಗ್ಬಿಡ್ತಪ್ಪ ಅಂತಂದ್ರೆ ಅದರೊಳಗ ಪೋಷಕಾಂಶಗಳು ಆ ಭೂಮಿಗೆ ಅಥವಾ ಆ ಮಣ್ಣಿಗೆ ಏನು ನಾವು ದೊರಸಬೇಕಾಗಿರ್ತದ ಅಂತದ ಸರ್ ಅಂಗಲ್ಲ, ಅದು ಬೂದಿ ಆಗ್ಬಿಡ್ತದೆ. ಬೂದಿ ಆದ್ರೆ ಆ ಬೂದಿ ನಾವು ಅಲ್ಲಿ ಹಾಕಿದೇವಪ್ಪ ಅಂತಂದ್ರೆ ಬೂದಿ ಒಂದು ಭೌತಿಕ ಗುಣಧರ್ಮಕ್ಕ ಸಹಾಯಕ ಆಗುದಿಲ್ಲ. ಒಂದು ಭೌತಿಕ ಗುಣಧರ್ಮ, ಒಂದು ಮಣ್ಣು, ಒಂದು ರಾಸಾಯನಿಕ, ಒಂದು ಜೈವಿಕ ಕ್ರಿಯೆ ಬರಬೇಕಾಗಿತ್ತಂದ್ರೆ ಅಲ್ಲಿ ಸಾವಯವ ಅಂತಕ್ಕಂಥದ್ದು ಅಂಶ ಬೇಕಾಗ್ತದೆ. ಅಂಶ ಬೇಕಾಗ್ತದೆ ಸಂಪೂರ್ಣವಾಗಿ ಪೋಷಕಾಂಶಗಳು ಹಾಳಾಗಿ ಹೋಗ್ಬಿಡ್ತಾವ. ಹೌದೌದು, ಅದರಿಂದ ಏನೇನು ಉಪಯೋಗ ಇಲ್ಲ, ಅದರಿಂದ ನಷ್ಟನೇ ಹೆಚ್ಚಾಗ್ತದೆ. ನಷ್ಟನೇ ಹೆಚ್ಚಾಗುತ್ತೆ. ಆದ್ರಿಂದ ನಿಮ್ಗೆ ಬೂದಿಯಿಂದ ಸಿಗೋದೇನು ಬಹಳ ಪೊಟ್ಯಾಸ್ ಬಹಳ ಸಿಗಬಹುದು, ಅದು ಬಿಟ್ಟರೆ ಭೌತಿಕ ಗುಣಗಳ ಮೊಳಗು ಆ ಮಣ್ಣಿಗೆ ಸಿಗಲ್ಲ. ಹಿರೇಮಠವರೇ, ಈಗ ಈ ವಿಷಯದ ಬಗ್ಗೆ ನಮ್ಮ ರೈತರು ಎಷ್ಟು ತಿಳ್ಕೊಂಡ್ರು ಕಡಿಮೆನೆ, ಅದನ್ನ ತಾವು ತಿಳ್ಕೊಂಡ್ರೆ ಮತ್ತೆ ಬೇರೆಯವರು ಕೂಡ ತಿಳಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಅವರು ಏನಾದರೂ ನಿಮ್ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತಾ ಆಯ್ತು ಸರ್. 97 3 5 5 3 3 3. ರೈತ ಬಂಧುವರೇ, ಈಗೇನು ಹಿರೇಮಠ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಟ್ಟಾರ, ನಾನು ಇನ್ನೊಂದ್ಸಲ ಅದನ್ನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 7 3 9 3 5 5 3 3 3 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಹೆಚ್ಚಿನ ವಿಚಾರಗಳನ್ನ ಅವರಿಂದ ತಿಳ್ಕೊಳ್ಬಹುದಾಗಿದೆ. ಒಳ್ಳೇದು ಕುಮಾರಸ್ವಾಮಿ ಹಿರೇಮಠ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಸ್ಯಾವಶೇಷಗಳು ಎಷ್ಟು ಮಹತ್ವದ್ದದಾವ, ನಮ್ಮ ಕೃಷಿ ಒಳಗ ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡೋದ್ರೊಳಗೆ ಎಷ್ಟು ಮಹತ್ವದ್ದದಾವ, ಮತ್ತು ಅವುಗಳನ್ನೇ ನಾವು ಯಾಕೆ ಉಳಿಸಬೇಕು, ಯಾಕೆ ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ತಿಳಿಸಿಕೊಟ್ರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಕೃಷಿಯಲ್ಲಿಯ ಉಳಿಕೆಗಳ ಮರುಬಳಕೆ ಈ ಕುರಿತು ಡಾ ಕುಮಾರಸ್ವಾಮಿ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ಎಸ್ರುಳಿ. ಈಗ ಗದ್ದೆಪ್ಪ ಭಜಂತ್ರೆ ಅಮದಿಹಾಳ ಹಾಗೂ ಸಂಗಡಿಗರಿಂದ ಕಣಿವಾದನ ಕೇಳೋಣಂತ. Thank you. ಇಲ್ಲಿಯವರೆಗೆ ಕದ್ದಪ್ಪ ವಜಂತ್ರಿ ಅಂತ್ಯಹಾರ ಹಾಗೂ ಸಂಗಡಗರಿಂದ ಕಣಿವಾದನ ಕೇಳಿದ್ರಿ. ಈಗ ಕೃಷಿ ಹಾರಗಳನ್ನು ಕೇಳೋಣಂತ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ. ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ. ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ ಜೋಳ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ. ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ. ಕುಣಿಯುತೈತೆ ಜನಕ ಜನಕ ಬಿತ್ತಿಗ್ಯಾದ ಅರವತ್ತು ದಿನಕ ಕುಣಿಯುತೈತೆ ಜನಕ ಜನಕ. ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ. ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ. ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ. ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ. ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ. ಒಂದು ಮೋಹಕ ಕಳೆಯು ಕಳೆಯು ತೈತಿ ಬೆಳೆಯ ಕಳೆಯು. ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯು ತೈತಿ ಬೆಳೆಯ ಕಳೆಯು. ಬದುಕು ತೈತಿ ಇಪ್ಪತ್ತು ವರ್ಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ. ಬದುಕು ತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ. ಕೆಂಪು ಮಣ್ಣಿನಾಗ